ಈ ಒಂದು ಕಾಯಿ ನೊಣದ ಬಾಧೆ ಕಾಣಿಸ್ತಕ್ಕಂತಕ್ಕಂಥದ್ದು ಪ್ರಮುಖವಾದಂಥದ್ದು. ಈ ಕಾಯಿ ನೊಣದ ಬಾಧೆ ತಾವು ರೈತರು ಕಂಡುಕೊಂಡಂತೆ ಏನಪ್ಪ ಅಂದ್ರೆ ಇದು ಕಾಯಿ ನೊಣ ರೈತರಿಗೆ ಹೊರಗಡೆ ಯಾವುದೇ ಒಂದು ನೋಡಲಿಕ್ಕೆ ಗುರುತುಗಳು ಇರುವುದಿಲ್ಲ, ಆ ನೊಣದ ಬಾಧೆ ಆಗಿರತಕ್ಕಂಥದ್ದು. ಒಳಗಡೆ ಕಾಳನ್ನ ಅದು ತಿಂದು ಹಾಳು ಮಾಡಿರ್ತದೆ. ಅಂತ ಕಾಳು ಏನಾಗ್ತವೆ, ನಾವು ಯಾವಾಗ ಈ ತೊಗರಿಯನ್ನ ಕೊಯ್ತೀವಿ ಅವಾಗ ಕಂಡಾಗುವಂತಹದನ್ನ ನಾವು ಆ ಒಂದು ಹಾಳಾದಂತ ಕಾಳುಗಳು ಕಂಡಾಗಿದೆ ಅಂತ ಅಂತ ಅಂತೀವಿ. ಇಲ್ಲಿ ಒಂದು ಕಂಡಾಗುವ ಪ್ರಮಾಣ ಯಾಕಾಗ್ತಂದ್ರೆ ಈ ಕಾಯಿ ನೊಣದಿಂದ ಆಗಿರ್ತದ. ಇದು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ಯಾವಾಗ ಹೂವಿನಿಂದ ಚಳಿ ಸಣ್ಣದು ಬಿರುತ್ತಾ ಅದೇ ಸಮಯದಲ್ಲಿನೇ ನಾವು ಸಿಂಪರಣೆ ಕೈಕೊಳ್ಳೋದು ಬಹಳ ಮಹತ್ವದಂತೆ. ಯಾಕಂತಂದ್ರೆ ತತ್ತಿ ಇಡುವಾಗ ಆ ಒಂದು ನೊಣ ಬಂದು ತತ್ತಿ ಇಡತಕ್ಕಂಥ ಸಂದರ್ಭದಲ್ಲಿ ಮತ್ತು ಆ ತತ್ತಿ ಒಂದು ಸಾಯಲಿಕ್ಕೆ ಅಥವಾ ತತ್ತಿ ಇಡದಂತೆ ನೋಡ್ಕೊಳ್ಳಿಕ್ಕೆ ಕೀಟನಾಶಕ ಇತ್ತಂದ್ರೆ ಅಲ್ಲಿ ನೊಣ ಬಂದು ತತ್ತಿ ಇಡದೇನೆ ಸತ್ತು ಹೋಗುತ್ತಾ ಹಂಗಾಗಿ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಇಲ್ಲಿ ಒಂದು ಏನಪ್ಪ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅತಿ ಸಣ್ಣ ಕಾಯಿ ಇರುವಾಗನೆ ಚಳಿ ಇರುವಾಗನೆ ನಾವು ಕೀಟನಾಶಕವನ್ನ ಆಯ್ಕೆ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಏನೇನು ಆಯ್ಕೆ ಮಾಡ್ಕೋಬೇಕು ಈ ಒಂದು ತೊಗರಿಯಲ್ಲಿ ತಡವಾಗಿ ಆಗಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಚಳಿ ಇರ್ತಕ್ಕಂಥದ್ದು ಕಾಯಾಗ್ತಕ್ಕಂಥವುಗಳಲ್ಲಿ ಬಂದ್ರೆ ಇಮಿಡಾಕ್ಲೋಪ್ರಿಡ್, ಅದೇನ್ ನಾವು ಇಮಿಡಾಕ್ಲೋಪ್ರಿಡ್ ಏನಂತೀವಿ 17.8 SL ಅನ್ನ ಅದು ಅರ್ಧ ಮಿಲಿ ಅದರ ಜೊತೆಗೆ 10 gram ಬೆಲ್ಲ ಸೇರಿಸಬೇಕು. ಅಥವಾ ಥಯೋಮಿಥಾಕ್ಸಾಮ್ ಅನ್ನ ಕೂಡ ಅದು ಕೂಡ 0.4 gram ಪ್ರತಿ ಲೀಟರ್ ನೀರಿಗೆ ಅದರ ಜೊತೆಗೆ 10 gram ಬೆಲ್ಲವನ್ನು ಸೇರಿಸಿ ಸಿಂಪರಣೆ ಮಾಡಬೇಕು. ಅಥವಾ ಅಸಿಫೇಟ್ ಅಂತಕ್ಕಂತಹ ಔಷಧಿಯನ್ನ ಕೂಡ ಇವಾಗ 95 WG ಅಂತ ಬಂದಿದೆ ವಾಟರ್ ಸಾಲಿಬಲ್ ಗ್ರಾನ್ಯೂಲ್ಸ್, ಅದು ಕೂಡ 1 gram ಪ್ರತಿ ಲೀಟರ್ ನೀರಿಗೆ. ಅಥವಾ ಅಸಿಫೇಟ್ 75 SP ಅಂತ ಬಂದಿದೆ ಅದನ್ನ ಅಥವಾ 1 gram ಪ್ರತಿ ಲೀಟರ್ ನೀರಿಗೆ ಅದರ ಜೊತೆಗೆ 10 gram ಬೆಲ್ಲವನ್ನು ಸೇರಿಸಿ ಸಿಂಪರಣೆ ಮಾಡಬೇಕು. ಇದನ್ನ ನಾವು ಈಗಾಗಲೇ ಮೊದಲೇ ಸಿಂಪರಣೆ ಮಾಡಿದ್ರು ಕೂಡ ಬೇರೆ ಮತ್ತೊಂದು ಇದರಲ್ಲಿ ಮೂರು ತಮಗೆ ಆಯ್ಕೆಗಳನ್ನು ಕೊಟ್ಟಿದ್ದೀನಿ, ಯಾವ್ದಾದ್ರು ಒಂದು ಸಿಂಪರಣೆ ಮಾಡಿ ಕಾಯಿ ನೋಣದಿಂದ ನಮ್ಮ ತೊಗರಿನ ರಕ್ಷಣೆ ಮಾಡಿಕೊಳ್ಳೋದು. ಇನ್ನ ಇದು ಹೊರತಾಗಿನ್ನ ಅಲ್ಲಲ್ಲಿ ನಾವು ಈ ಕಡಲೆ ಬೆಳೆಯನ್ನ ಕೂಡ ಈ ಸದ್ಯಕ್ಕೆ ಕೆಲವೊಂದ್ ಕಡೆ ಕಾಯಿ ಆಗ್ತಾ ಇದೆ, ಕೆಲವೊಂದ್ ಕಡೆ ಇನ್ನು ಹೂವು ಇದೆ, ಚೆನ್ನಾಗಿ ಬರಪುರದ ಹೂವು ಆಗ್ತಕ್ಕಂಥದ್ದು ಮತ್ತು ಕಾಯಿ ಕಟ್ಟುವಂತ ಸಂದರ್ಭ ಬಹಳಷ್ಟು ಕಡೆ ನಾವು ಕಂಡಿದ್ವಿ. ಅಂತ ಸಂದರ್ಭದಲ್ಲಿ ಕಡಲೆಯಲ್ಲಿ ಏನಪ್ಪ ಅಂತಂದ್ರೆ ರೈತರು ಪ್ರಮುಖವಾಗಿ ಈ ಒಂದು ಈಗ ತೇವಾಂಶ ಸಾಕಷ್ಟು ಪ್ರಮಾಣದಲ್ಲಿದೆ, ಯಾಕಂತಂದ್ರೆ ಅದಕ್ಕೆ ಸರಿಯಾಗಿ ಒಂದು ಗಿಡಗಳ ಒಡೆದು ಹೂ ಕಾಯಿಯನ್ನು ಚೆನ್ನಾಗಿ ಆಗ್ಲಿಕ್ಕೆ ಅನುಕೂಲ ಆಗುವಂತೆ ನಾವು ಒಂದೇನಪ್ಪ ಅಂದ್ರೆ ಈ ಹೂ ಮತ್ತು 25-50% ಹೂ ಇರುವ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯವಿರ್ತಕ್ಕಂಥ ಏನಪ್ಪ ಅಂದ್ರೆ ಪಲ್ಸ್ ಚಿಕ್ಪಿ ಮ್ಯಾಜಿಕ್ ಅಂತಕ್ಕಂಥದ್ದು, ಚಿಕ್ಪಿ ಮ್ಯಾಜಿಕ್ ಈ ಕಡ್ಲಿಗಾಗಿನೇ ಸ್ಪೆಷಲ್ ಅನ್ನೋ ಒಂದು ಮ್ಯಾಜಿಕ್ ಅಂತ ಚಿಕ್ಪಿ ಮ್ಯಾಜಿಕ್ ಅನ್ನೋದನ್ನ ಅಭಿವೃದ್ಧಿಪಡಿಸಿದೀವಿ. ಅದನ್ನ ರೈತರು ಪ್ರತಿ ಎಕರೆಗೆ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 7.5 gram ಅದರ ಜೊತೆಗೆ ಇನ್ನೊಂದು ಒಂದು ಸಾಲ್ವೆಂಟ್ ಅಂತ ಸಿಗುತ್ತೆ ಅದನ್ನ 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಲಭ್ಯ ಅದ. ಇದನ್ನ ಹೆಚ್ಚಿನ ಮಾಹಿತಿ ತಮಗೇನಾದ್ರು ಬೇಕಾಗಿತ್ತು ತಾವು ನೇರವಾಗಿ ಇಲ್ಲಿ ಬಂದು ಖರೀದಿ ಮಾಡಬಹುದು, ಇಲ್ಲಿ ಮಾಹಿತಿಯನ್ನ ಪಡ್ಕೋಬಹುದು ಯಾವ ರೀತಿಯಾಗಿ ಸಿಂಪರಣೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಕ್ಕಂಥದ್ದು. ನಾನು ಆಗಲೇ ಹೇಳಿದೆ ಸಿಂಪರಣೆ ಯಾವುದೇ ಒಂದು ಕೀಟನಾಶಕ ಜೊತೆಗೆ, ಯಾಕಂದ್ರೆ ಇನ್ನೂ ಅಲ್ಲೆಲ್ಲ ಹಸಿರು ಕೀಡಿಗಳು ಕಾಣಿಸ್ತಾ ಇದಾವೆ ಕಡಲೆಯಲ್ಲಿ, ಆ ಹಸಿರು ಕೀಡಿಗೆ ಯಾವ ಕೀಟನಾಶಕ ನಾವೇನಪ್ಪ ಅಂದ್ರೆ ಎಮಮೆಕ್ಟಿನ್ ಬೆಂಜೋಟ್ ಆಗಿರಬಹುದು ಅಥವಾ ಕ್ಲೋರಾಂತ್ರನಿಲಿಪ್ರೋಲ್ ಅವಶ್ಯಕತೆ ಇದ್ರೆ, ಅತಿ ಜಾಸ್ತಿ ಕೀಟ ಇದ್ರೆ ಕ್ಲೋರೋ ಅಂತ್ರಾನಿಲಿಪ್ರೋಲ್ ಅಂತಕ್ಕಂಥದ್ದನ್ನ ಇವೆರಡರಲ್ಲಿ ಒಂದು ಯಾವ್ದಾದ್ರು ಒಂದು ಔಷಧಿನ ಕ್ಲೋರಾಂತ್ರನಿಲಿಪ್ರೋಲ್ ಆದ್ರೆ 0.2 ml ಪ್ರತಿ ಲೀಟರ್ ನೀರಿಗೆ, ಎಮಮೆಕ್ಟಿನ್ ಬೆಂಜೋಯೇಟ್ ಆದ್ರೆ 0.4 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ನಾವು ಈ ಒಂದು ಚಿಪ್ಪಿ ಮ್ಯಾಜಿಕ್ ಅಂತಕ್ಕಂಥ ಔಷಧಿಯನ್ನು ಕೂಡ ಪ್ರತಿ ಲೀಟರ್ ನೀರಿಗೆ ಆಗಲೇ ಹೇಳದಂತೆ 7.5 gram ಅದ್ರ ಜೊತೆಗೆ 0.5 ಮಿಲಿ ಆ ಒಂದು ಸಾಲ್ವೆಂಟ್ ಅಂತಕ್ಕಂಥ ಏನು ಒಳಗಡೆ ಇರ್ತದೆ ಆ ಬೆಳೆ ವರ್ಧಕವನ್ನು ಅದನ್ನ ಹಾಕಿ ಸಿಂಪರಣೆ ಮಾಡೋದ್ರಿಂದ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತವೆ, ಹೂಗಳು ಜಾಸ್ತಿ ಆಗ್ತವೆ, ಒಳ್ಳೆಯ ಒಂದು ಇದ್ರ ಜೊತೆಗೆ ಉತ್ತಮವಾದ ಕಾಳು ತುಂಬುವುದಂತೀವಿ. ಒಂದೇ ಸಮನ ನಮ್ಮ ಒಂದು ಏನು ರಾಶಿ ಮಾಡಿದ ನಂತರ ಕಾಳುಗಳು ಒಂದೇ ಸಮನ ಇರ್ತವೆ. ಅದರಲ್ಲೂ ಈ ಒಂದು ಬೀಜೋತ್ಪಾದನೆ ಮಾಡ್ತಕ್ಕಂಥವ್ರು ಅಂತೂ ಇದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಬೀಜ ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ನಾವು ಯಾವಾಗ ಆ ಒಂದು ಪ್ರೊಸೆಸಿಂಗ್ ಸೀಡ್ ಪ್ರೊಸೆಸಿಂಗ್ ಏನ್ ಹಾಕ್ತೀವಲ್ಲ ಅದರಲ್ಲಿ ರಿಜೆಕ್ಟೆಡ್ ಮಟೀರಿಯಲ್ ತಿರಸ್ಕೃತ ಪ್ರಮಾಣ ಬಹಳ ಕಮ್ಮಿ ಆಗ್ತದೆ. ನಾವೇನಂದ್ರೆ ಈ ಒಂದು ಚಿಕ್ಪಿ ಮ್ಯಾಜಿಕ್ ಅನ್ನ ಸಿಂಪರಣೆ ಮಾಡೋದ್ರಿಂದ ಒಂದೇ ಸಮಯದ ಕಾಳು ಬರೋದ್ರಿಂದ ಎಲ್ಲವೂ ಅವು ಏನಾಗ್ತವೆ, ಒಂದೇ ಗ್ರೇಡ್ ಅಲ್ಲಿ ಪಾಸ್ ಆಗಿಬಿಟ್ಟು ಸೊ ಅದೇ ತಿರಸ್ಕೃತ ಪ್ರಮಾಣ ಕಡಿಮೆ ಆಗ್ತದೆ. ಅದೇ ರೀತಿಗೆ ಎಲ್ಲ ಒಂದು ಉತ್ತಮವಾದ ಗುಣವನ್ನು ಗುಣಮಟ್ಟದ ಕಾಳುಗಳನ್ನು ಪಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಇದಾದ ನಂತರ ಈಗ ಏನಪ್ಪಾ ಅಂತಂದ್ರೆ ಕುಸುಬಿ ಎಲ್ಲಿ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಏನ್ ಕಂಡಿದೀವಿ, ಏನಿನ ನಿರ್ವಹಣೆಗಾಗಿನೇ ಏನಪ್ಪಾ ಅಂದ್ರೆ ರೈತರು ಇಮಿಡಾಕ್ಲೋಪಿಡ್ ಅಂತಕ್ಕಂಥ ಔಷಧಿಯನ್ನ ಅರ್ಧ ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಪ್ರೊಫೆನಫಾಸ್ ಅನ್ನು ಕೂಡ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಹೊಡಿಬಹುದು, ಅಥವಾ ಥಯಮಿಥಾಕ್ಸಾಮ್ ಅಂತಕ್ಕಂಥ ಔಷಧಿಯನ್ನು ಕೂಡ ತಾವು 0.2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ಈ ಏನನ್ನ ನಿರ್ವಹಣೆ ಮಾಡಬಹುದು. ಇನ್ನ ಇದರ ಜೊತೆಗೆ ಈಗೇನಪ್ಪ ಅಂದ್ರೆ ನಾವು ಕೊಯ್ಲೋತ್ತರ ನಂತರ ಏನಪ್ಪಾ ನಾವು ಈಗ ಯಾಕಂದ್ರೆ ತೊಗರಿ ಕಟಾವ್ ಬರ್ತಾ ಇದೆ, ರೈತರು ಕೆಲವೊಬ್ರು ತೊಗರಿಯನ್ನ ತಮ್ಮ ತೊಗರಿಯನ್ನ ಹಾಗೇನೆ ಒಂದ್ ಸ್ವಲ್ಪ ದಿವಸ ಇನ್ನೂ ರೇಟ್ ಹೆಚ್ಚಿಗೆ ಬರುದಂತ ಸಂದರ್ಭ ಇರುವಂತ ಅನಿಸಿದವರು ಅಥವಾ ರೈತರಿಗೆ ಒಂದು ತಮ್ಮಲ್ಲಿ ಆಲ್ರೆಡಿ ಈಗ ಅವರು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇರುವಂತವರು ಸೇರ್ತಕ್ಕಂತ ಒಂದು ರೂಢಿಯನ್ನ ಇಟ್ಕೊಂಡಿದ್ದಾರೆ. ಅದು ಉತ್ತಮವಾದಂತ ಒಂದು ರೂಢಿನೇ ಅನ್ಕೋಬಹುದು. ಯಾಕಪ್ಪ ಅಂತಂದ್ರೆ ಯಾವಾಗ ರೇಟ್ ಕಮ್ಮಿ ಇರುತ್ತ ಮುಂದೆ ರೇಟ್ ಜಾಸ್ತಿ ಆದಾಗ ಅದರ ಲಾಭವನ್ನು ಪಡಲಿಕ್ಕೆ ಇದನ್ನ ಮಾಡ್ತಾ ಇರ್ತಾರೆ. ಆದ ಕಾರಣ ರೈತರು ಈ ಒಂದು ಸಂಗ್ರಹಣೆ ಮಾಡುವುದು ಮತ್ತು ಅದನ್ನ ಯಾವ ರೀತಿಯಾಗಿ ನಾವು ಈ ಕಾಳುಗಳನ್ನ ಹುಳ ಮತ್ತು ರೋಗದ ಬಾಧೆ ಬರದಂತೆ ಅದರಲ್ಲೂ ಪ್ರಮುಖವಾಗಿ ಬರ್ತಕ್ಕಂತ ಒಂದು ಕುತ್ತು ಏನಪ್ಪ ಅಂದ್ರೆ ಸಂಗ್ರಹಿಸಿದಂತ ಅಥವಾ ಗ್ರಾಣದಲ್ಲಿ ಇರ್ತಕ್ಕಂಥ ನಮ್ಮ ದ್ವಿದಳ ಧಾನ್ಯಗಳಲ್ಲಿ ಬುರ್ಬುರಿ ಅಂತಕ್ಕಂಥ ಕೀಡಿ. ಈ ಬುರ್ಬುರಿ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊತೀನಿ. ಬುರ್ಬುರಿ ಏನ್ ಮಾಡ್ತದಪ್ಪ ಅಂದ್ರೆ ಸುಮಾರು ಇದು 1 ತಿಂಗಳಲ್ಲಿ ತನ್ನ ಜೀವನ ಚಕ್ರವನ್ನ ಪೂರ್ತಿ ಮಾಡ್ತದೆ. ಕಾಳುಗಳ ಮೇಲೆ ತತ್ತಿ ಇಡ್ತದೆ. ತತ್ತಿ ಇಟ್ಟ ನಂತರ ಇದರಿಂದ ಮರಿ ಹೊರಗೆ ಬಂದಿದ್ದು ಅದಕ್ಕೆ ಕಾಲು ಇರುವುದಿಲ್ಲ, ಅದು ಸೀದಾ ನೇರವಾಗಿ ಕಾಳಲ್ಲೇನೆ ಸೇರ್ಕೋತು, ನೇರವಾಗಿ ಕಾಳಲ್ಲೇನೆ ಸೇರ್ಕೊಂಡು ಒಳಗಡೆ ತಿಂದು ತಿಂದು ಕೊನೆಗೆ ಒಂದು ತೂತು ಹಾಕಿ ಆ ಮರಿಯಿಂದ ಕೋಶದಿಂದ ಬುರುಬುರಿಯಾಗಿ ಏನು ಪ್ರೌಢ ಕೀಟವಾಗಿ ಹೊರಗೆ ಬರ್ತದೆ. ಇದು ಒಂದು ಪ್ರಮುಖವಾದಂತ ನಮ್ಮ ದ್ವಿದಳ ಧಾನ್ಯಗಳಲ್ಲಿ ಸಂಗ್ರಹಣೆ ಮಾಡಿ ಇಡ್ತಕ್ಕಂತ ಧಾನ್ಯಗಳಿಗೆ ಒಂದು ಪ್ರಮುಖವಾದಂತ ಒಂದು ಏನಪ್ಪ ಅಂದ್ರೆ ಪೀಡನೆ ಅಂತಿದ್ದೀವಿ. ಮತ್ತು ಬಹಳಷ್ಟು ಜನ ಇದರ ಒಂದು ಬಾಧೆಯಿಂದ ಏನ್ ಮಾಡ್ತಾರೆ, ಸಂಗ್ರಹಣೆ ಮಾಡೋದನ್ನ ನಿಲ್ಲಿಸ್ತಾರೆ. ಅಥವಾ ಬೀಜಕ್ಕಾದ್ರೂ ಕೂಡ ಸಂಗ್ರಹಣೆ ಬೇಡಪ್ಪ, ಮತ್ತೆ ಯಾಕ ಬುರ್ಬುರಿ ಹತ್ಕೊಂಡು ಹಾಳಾಗ್ತದ. ಮುಂದೆ ಮತ್ತೆ ಹೆಂಗಿದ್ರು ಕೃಷಿ ಸಂಶೋಧನಾ ಕೇಂದ್ರನೋ ಅಥವಾ ಕೃಷಿ ಇಲಾಖೆ ಏನು RSK ಅಂತ RSKದಲ್ಲೋ ಅಥವಾ ಬೀಜ ನಿಗಮದಲ್ಲೋ ಎಲ್ಲಾರು ಬೀಜ ತಂದು ಹಾಕೋಣ ಅಥವಾ ಮತ್ತೊಬ್ಬರಲ್ಲಿ ಇಸ್ಕೊಂಡು ಹಾಕೋಣ ಅನ್ನುವಂಥದ್ದು ಬಹಳಷ್ಟು. ಯಾಕಂತಂದ್ರೆ ಈ ಒಂದು ಕೀಟದ ಬಾಧೆ ಪ್ರಮುಖವಾಗಿ ಈ ಉಗ್ರಾಣದಲ್ಲಿ ಅಥವಾ ಸಂಗ್ರಹಿಸಿದಂತಹ ಕಾಳುಗಳಲ್ಲಿ ಕಾಣಿಸ್ಕೊತದ. ಈ ದುಂಬಿ ಪ್ರಾಯದ ದುಂಬಿ ಮತ್ತ ಮರಿಹುಳುಗಳೆಲ್ಲವೂ ಏನಾಗ್ತದೆ, ಇದು ತತ್ತಿ ಇಟ್ಟ ನಂತರ ಆ ಮರಿ ಕೋಶ ಒಳಗಡೆ ಸೇರ್ಕೊಂಡು ತಿನ್ನೋದ್ರಿಂದ ಇಂಥ ಒಂದು ಏನ್ 1 ತಿಂಗಳಲ್ಲಿ ಒಂದು ಜೀವನ ಚಕ್ರ ಮುಗಿಸಿ ಮತ್ತೆ ಮುಂದುವರಿಸ್ತದ. ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಇಲ್ಲಿ ಈ ಕೀಟ ಜಾಸ್ತಿ ಯಾವಾಗಿರ್ತದಂದ್ರೆ ತೇವಾಂಶ ವಾತಾವರಣದಲ್ಲಿ ಅತಿ ಹೆಚ್ಚು ತೇವಾಂಶ ಇತ್ತು ಮತ್ತು ನಮ್ಮ ಕಾಳಲ್ಲಿ ತೇವಾಂಶದ ಪ್ರಮಾಣ ಜಾಸ್ತಿ ಇತ್ತಂತಂದ್ರೆ ಅದು ಏನಪ್ಪಾ ಅಂತಂದ್ರೆ ಇದರ ಬಾಧೆ ಹೆಚ್ಚೆಚ್ಚಾಗುತ್ತೆ ಮತ್ತು ಹಾಳು ಮಾಡುತ್ತೆ. ಆದ ಕಾರಣ ರೈತರು ಈ ಒಂದು ಕೀಟದ ಈ ಬುರುಬುರಿ ಕೀಟದ ಒಂದು ನಿರ್ವಹಣೆ ಏನಪ್ಪ ಅಂದ್ರೆ ಸ್ವಚ್ಛಾಗಿ ಮೊದಲನೇದು ಏನಪ್ಪ ಅಂದ್ರೆ ಕಾಳನ್ನ ಕೇರಿ ತೂರಿ ಸ್ವಚ್ಛ ಮಾಡಿ ಪ್ರಮುಖವಾಗಿ ಕಾಳನ್ನ ಒಣಗಿಸಬೇಕು. ಒಣಗಿಸ್ಬೇಕಪ್ಪ ಯಾಕೆ ಒಣಗಿಸ್ಬೇಕಂದ್ರೆ ಆ ಕಾಳಿನಲ್ಲಿ ಎಲ್ಲಿವರೆಗೂ ಒಣಗಿಸ್ಬೇಕಂದ್ರೆ ಕಾಳಿನಲ್ಲಿ ಇರತಕ್ಕಂಥ ತೇವಾಂಶ ಇದೆಲ್ಲ 8% ಕಡಿಮೆ ಬರುವಂತೆ ಈ ಕಾಳುಗಳನ್ನ ನಾವು ಒಣಗಿಸುವುದರಿಂದ ಕೀಟದ ಹಾವಳಿ ಮತ್ತು ಶಿಲೀಂಧ್ರದ ಹಾವಳಿಯನ್ನ ಆಗದಂತೆ ಸಂಗ್ರಹಿಸಿದ ಒಂದು ದಾಸ್ತಾನಿಗೆ ಈ ಹಾವಳಿ ಆಗದಂತೆ ನೋಡಿಕೊಳ್ಳಬಹುದು. ಇನ್ನ ಎರಡನೇದು ಪ್ರಮುಖವಾಗಿ ಅಂತಂದ್ರೆ ಬಹಳಷ್ಟು ಜನ ಈ ಒಂದು ಏನಪ್ಪಾ ದೊಡ್ಡ ದೊಡ್ಡ ಒಂದು ಸಪರೇಟ್ ರೂಮು ಅಥವಾ ಗುಡವನ್ ಇದೆ ಅಂತ ತಿಳ್ಕೊಳ್ಳಿ ಉಗ್ರಾಣದಲ್ಲಿ ಸಂಗ್ರಹಣೆ ಮಾಡ್ತಿದ್ರಂದ್ರೆ ಅಂತ ಒಂದು ಸಂದರ್ಭದಲ್ಲಿ 50 ಚೀಲ 60 ಚೀಲ 70 ಚೀಲ ಇದೆ ಅಂತಂದ್ರೆ ಅಥವಾ 20 ಚೀಲ ಇದೆ ಅಂತಂದ್ರೆ ಒಂದು ಉಗ್ರಾಣದಲ್ಲಿ ಸಪರೇಟ್ ರೂಮ್ ಅಲ್ಲಿ ಇದ್ರೆ ಅಂತ ಒಂದು ಸಂದರ್ಭದಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಈ ಅಲ್ಯೂಮಿನಿಯಂ ಪಾಸ್ಪೈಡ್ ಬಿಲ್ಲೆಗಳನ್ನ ಬಳಸಿ ಏನಪ್ಪಾ ಅಂದ್ರೆ ಈ ಕೀಟವನ್ನ ನಾವು ಏನು ಬಂದ್ರೆ ನಾಶಪಡಿಸಬಹುದು. ಏನಪ್ಪಾ ಈ ಒಂದು ಅಲ್ಯೂಮಿನಿಯಂ ಪಾಸ್ಪೈಡ್ ಬಿಲ್ಲೆಗಳಂದ್ರೆ ಈ ಅಲ್ಯೂಮಿನಿಯಂ ಪಾಸ್ಪೈಡ್ ಬಿಲ್ಲೆಗಳು ಬಹಳ ಒಂದು ಪ್ರಮುಖವಾದಂತ ಎಲ್ಲರೂ ಏನು ಅಂದ್ರೆ ಪ್ರಮುಖವಾದಂತಹ ಒಂದು ಅಂಶಗಳಿದಾವೆ, ಅದರಿದ್ದ ಮಾತ್ರ ಬಳಸಬೇಕು, ಇಲ್ಲದೆ ಹೋದ್ರೆ ಒಂದು ಮಾರಕನೇ ಅದು ಜನರಿಗೆ. ಯಾಕಂತಂದ್ರೆ ಏನಪ್ಪಾ ಒಂದು ಅಂಶಗಳು ಏನು ಪ್ರಮುಖವಾಗಿ ಏನು ಇರಬೇಕು ಅದು ನಾವು ಸಂಗ್ರಹಣೆ ಮಾಡಿರ್ತಕ್ಕಂಥ ರೂಮ್ ಅಥವಾ ಒಂದು ಗೋಡವನ್ನು ಅಥವಾ ಉಗ್ರಾಣ ಸಪರೇಟ್ ಇರಬೇಕು, ನಮ್ಮ ಮನೆಯೊಳಗಿರಬಾರ್ದು. ಎರಡನೇದಾಗಿ ನಾವು ಅಂತ ಗೋಡೌನ್ದಲ್ಲಿ ಸಂಗ್ರಹಣೆ ಮಾಡಿದಂತ ಒಂದು ದಾಸ್ತಾನುಗಳಿಗೆ ನಾವು ಈ ಫ್ಯುಮಿಗೇಷನ್ ಅಂತೀವಿ. ಈ ಫ್ಯುಮಿಗೇಷನ್, ಈ ಅಲ್ಯೂಮಿನಿಯಂ ಫಾಸ್ಫೈಡ್ ಟ್ಯಾಬ್ಲೆಟ್ ಇಂದ ಫ್ಯುಮಿಗೇಷನ್ ಮಾಡಬೇಕಾದ್ರೆ ಆ ಒಂದು ದಾಸ್ತಾನಿನ ಮೇಲೆ ಸಂಪೂರ್ಣವಾಗಿ ಒದಿಕೆಯಾಗಿ ಒಚ್ಚಿರಬೇಕು. ಅದು ಹೆಂಗಿರಬೇಕು, ಗಾಳಿ ಒಳಗಡೆ ಗಾಳಿ ಹೋಗಬಾರ್ದು, ಹೇರ್ ಟೈಟ್ ಅಂತೀವಿ ನಾವು. ಒಳಗಿನ ಗಾಳಿ ಹೊರಗೆ ಬರಬಾರ್ದು, ಹೊರಗಿನ ಗಾಳಿ ಒಳಗೆ ಹೋಗಬಾರ್ದು. ಆ ರೀತಿಯಾಗಿ ಸುತ್ತಲೂ ಹೆಚ್ಚಿಗೆ ಒಂದು ಅಂಚನ್ನು ಜಾಸ್ತಿ ಪ್ರಮಾಣದಲ್ಲಿ ಒಂದು ದಾಸ್ತಾನು ಸುತ್ತಲೂ ಜಾಸ್ತಿ ಹೆಚ್ಚೆಚ್ಚಿಗೆ ಹಾಕಿ ಅದನ್ನು ಏರ್ ಟೈಟ್ ಸುತ್ತಲೂ ಪ್ಲಾಸ್ಟಿಕ್ ಅನ್ನ ಅಥವಾ ಏನು ನಾವು ಪ್ಲಾಸ್ಟಿಕ್ ಹೊದಿಕೆ ಏನು ಅಥವಾ ತಾರ್ಪಲ್ ಪ್ಲಾಸ್ಟಿಕ್ ತಾರ್ಪಲ್ ಹೊದಿಕೆ ಮಾಡ್ತೀವಿ. ಅದು ಮಾಡಿದ ನಂತರ ಅದಕ್ಕೆ ಏರ್ ಒಳಗೆ ಎಂಟ್ರಿ ಆಗಲಾರ್ದಂಗ ನಾವು ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋದಕ್ಕಿಂತ ಮುಂಚಿತವಾಗಿನೇ ನಾವು ಒಳಗಡೆ ಒಂದು ಏನಪ್ಪ ಅಂದ್ರೆ ಈ ಟ್ಯಾಬ್ಲೆಟ್ ಅನ್ನು ಇಡಬೇಕು. ಎಷ್ಟು ಇಡಬೇಕಪ್ಪ, ಒಂದು ಟನ್ಗೆ ಎರಡರಂತೆ, ಒಂದು ಟನ್ಗೆ ಎರಡರಂತೆ 10 ಗ್ರಾಮದ ಒಂದು ಬಿಲ್ಲೆ ಬರ್ತವೆ, ಅವುಗಳನ್ನ ಇಟ್ಟು ಒಂದು ಸರಾಸರಿ 2 ಟ್ಯಾಬ್ಲೆಟ್ ಅನ್ನ ಒಳಗಡೆ ಇಟ್ಟು ನಾವು ಮುಚ್ಚಿ ಬಿಡಬೇಕು. ಮುಚ್ಚಿ ಬಿಡ ನಂತರ ಆ ಉಗ್ರಾಣವನ್ನ ಕೀಲಿ ಹಾಕಬೇಕು. ಸೊ ಈ ರೀತಿಯಾಗಿ ಒಂದು ವಾರ ಇಡಬೇಕು. ಒಂದು ವಾರ ಇಟ್ಟು ಅದನ್ನ ನಂತರ ಮತ್ತೆ ಹಿಂಗೆ ತೆಗೆದ ಒಳಗಿರ್ತಕ್ಕಂಥ ಎಲ್ಲ ಈ ಕೀಟದ ಮರಿಹುಳಾಗಿರ್ಬೋದು, ತತ್ತಿ ಆಗಿರ್ಬೋದು, ಪ್ರೌಢ ಕೀಟ ಆಗಿರ್ಬೋದು, ಇನ್ನಿತರ ಯಾವುದೇ ಕೀಟಗಳಿದ್ರು ಕೂಡ ಅವೆಲ್ಲ ಸತ್ತು ಹೋಗ್ತವೆ. ಅದಾದ ನಂತರ ಆ ಮ್ಯಾಲಿನ ತಾಡ್ಪಲನ್ನ ತೆಗಿಬೇಕು ಮತ್ತು ಆ ಒಂದು ವಾರ ಹಾಗೇನೆ ಬಿಡಬೇಕು. ಯಾಕಂದ್ರೆ ಯಾವ್ದಾದ್ರು ಸ್ವಲ್ಪ ಸ್ವಲ್ಪ ಗ್ಯಾಸ್, ಈ ಅಲ್ಯೂಮಿನಿಯಂದಿಂದ ಅಲ್ಯೂಮಿನಿಯಂ ಫಾಸ್ಫೈಡಿಂದ ಬರ್ತಕ್ಕಂಥ ಫಾಸ್ಫಿನ್ ಗ್ಯಾಸ್ ಅದೆಲ್ಲ ಹೊರಗಡೆ ಹೋಗ್ಬಿಡ್ತದೆ. ಅವಾಗ ಅಂತ ದಾಸ್ತಾನು ನಮಗೆ ಮುಂದಿನ ಬಳಕೆಗೆ ಸೂಕ್ತವಾಗ್ತದೆ. ಸೊ ಇದು ಒಂದು ಏನಪ್ಪ ಅಂದ್ರೆ ಉಗ್ರಾಣದಲ್ಲಿ ನಾವು ಅಲ್ಯೂಮಿನಿಯಂ ಫಾಸ್ಫೈಡ್ ಬಿಲ್ಲೆಗಳನ್ನು ಉಪಯೋಗಿಸಿಕೊಂಡು ಏನು ಈ ಒಂದು ಕೀಟಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ನ ಮನೆಗಳಲ್ಲಿ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ತಿದ್ವಿ, ಈ ಒಂದು ಕಾಳುಗಳನ್ನು ಮಾಡ್ತೀವಿ ಕೂಡ ಇಲ್ಲಿ ಕೂಡ ಮೆಲಾಥಿಯನ್ 5% ಮೆಲಾಥಿಯನ್ ದ್ರಾವಣ, ಅಂದ್ರೆ ಮೆಲಾಥಿಯನ್ 50 EC ಅಂತ ಮೆಲಾಥಿಯನ್ ಸಿಗುತ್ತೆ, ಅದನ್ನ 5% ಮೆಲಾಥಿಯನ್ ದ್ರಾವಣವನ್ನ ತಯಾರು ಮಾಡಿಕೊಂಡು ಅದರಲ್ಲ ಈ ಗೋಣಿ ಚೀಲವನ್ನ ಎದ್ದಿ ಒಣಗಿಸಿ ಕೂಡ ನಾವು ಅಂತವುಗಳನ್ನ ಸರಿಯಾಗಿ ಒಣಗಿಸಿ ಅಂತ ಚೀಲಗಳಲ್ಲಿ ಈ ಧಾನ್ಯಗಳನ್ನ ಒಂದು ವಾರ ನಂತರ ಚೀಲಗಳ ಧಾನ್ಯಗಳನ್ನ ಹಾಕೋದ್ರಿಂದ ಈ ಚೀಲದ ಮುಖಾಂತರ ಹೋಗೋದು ಅಥವಾ ಇದೇನೇನಾಗ್ತದೆ ಅದು ನಿಲ್ಲಿಸಿದಂಗೆ ಆಗ್ತದೆ. ಹೆಚ್ಚಿನ ತೇವಾಂಶವನ್ನ ಇರಲಾರ್ದಂಗೆ ನೋಡಿಕೊಂಡು ಈ ಒಂದು ದ್ವಿದಳ ಧಾನ್ಯವನ್ನ ನಾವು ಚೀಲದಲ್ಲಿ ಕೂಡ ತುಂಬಬೇಕಂದ್ರೆ ಈ ಒಂದು ಮೆಲಾಥಿಯನ್ ಔಷಧದಲ್ಲಿ ಎದ್ದು ಬಿಟ್ಟು 5% ಮೆಲಾಥಿಯನ್ ದ್ರಾವಣದಲ್ಲಿ ಎದ್ದಿ ನಾವು ಅಂತ ಚೀಲಗಳನ್ನು ಬಳಸಬಹುದು. ಇನ್ನ ದ್ವಿದಳ ಧಾನ್ಯಗಳಲ್ಲಿ ಅಡಿಗೆ ಎಣ್ಣೆಗಳನ್ನು ಕೂಡ ಹಚ್ಚಿ ನಾವು ಸ್ವಲ್ಪ ಪ್ರಮಾಣದಲ್ಲಿ 1 ಕ್ವಿಂಟಲ್, 2 ಕ್ವಿಂಟಲ್, 5 ಕ್ವಿಂಟಲ್, 10 ಕ್ವಿಂಟಲ್ ತನಕ ಇದೆ ಅಂದ್ರೂ ಕೂಡ ಈ ಅಡಿಗೆ ಎಣ್ಣೆಯನ್ನ ಅಂದ್ರೆ ಸಾಸಿವೆ ಎಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಪಾಮ್ ಆಗಿರ್ಬೋದು, ವಿವಿಧ ಈ ಎಣ್ಣೆಗಳನ್ನ 7.5 ಮಿಲಿ ಪ್ರತಿ ಕಿಲೋಗ್ರಾಂಗೆ, ಅಂದ್ರೆ 1 ಕ್ವಿಂಟಲ್ಗೆ ಸರಾಸರಿ 1/2 ಲೀಟರ್ ಇಂದ 1/4 ಲೀಟರ್ ವರೆಗೂ ನಾವು 1 ಕ್ವಿಂಟಲ್ಗೆ ಹಾಕಿ ಅದನ್ನ ಲೇಪನೆ ಮಾಡಿಬಿಟ್ಟು ಅಂತ ಕಾಳುಗಳನ್ನು ಕೂಡ ಸಂಗ್ರಹಣೆ ಮಾಡಬಹುದು. ಇನ್ನ ರೈತರು ಬಳಕೆಯಲ್ಲಿ ಹಲವಾರು ಏನಪ್ಪ ಅಂದ್ರೆ ಇನ್ನು ಕೆಲವೊಂದು ಏನಂದ್ರೆ ವಸ್ತುಗಳ ಡೊಲೊಮೈಟ್ ಅಂತಕ್ಕಂಥದ್ದು, ಬೇವಿನ ಪುಡಿ, ನೀಮ್ ಪೌಡರ್ ಅಂತೀವಿ ಅಥವಾ ಬಜೆ ಪುಡಿ ಅಂತೀವಿ, ಸ್ವೀಟ್ ಫ್ಲಾಗ್ ಪೌಡರ್ ಅಂತಂದು 2% ಕಾಳಿನ ಮೇಲೆ 2%ದಷ್ಟು ಸ್ವೀಟ್ ಫ್ಲಾಗ್ ಪೌಡರ್ ಅಂದ್ರೆ ಪ್ರತಿ 1 ಕ್ವಿಂಟಲ್ ಬೀಜಕ್ಕೆ 2 kg ಪುಡಿಯನ್ನ ಮಿಶ್ರಣ ಮಾಡಿ ಧಾನ್ಯಗಳನ್ನ ಸಂಗ್ರಹಣೆ ಮಾಡಬಹುದು. ಕೆಲವರು ಈ ಒಂದು ಬೀಜಕ್ಕಾಗಿ ಬಳಸೋದಾಗಿದ್ರೆ ಮಾತ್ರ ಬೋರಿಕ್ ಪೌಡರ್ ಅನ್ನು ಕೂಡ ಬಳಸಬಹುದು, ಆದ್ರೆ ಉಣೋಕೆ ಬಳಸೋದಾಗಿದ್ರೆ ಇದನ್ನು ಬೋರಿಕ್ ಪೌಡರ್ ಬಳಸೋದು ಯೋಗ್ಯವಲ್ಲ. ಸೊ ತಾವು ಬೀಜಕ್ಕಾಗಿ ಬಳಸ್ತೀವಿ, ಇನ್ನು ಮುಂದಿನ ಸರಿ ಬೀಜಕ್ಕೆ ಬೇಕಾಗಿದ್ದಂಥವ್ರು ಕೂಡ ಈ ಬೋರಿಕ್ ಪೌಡರ್ನ 300 ಗ್ರಾಂನಷ್ಟು ಪ್ರತಿ ಕ್ವಿಂಟಾಲ್ ಬೀಜಕ್ಕೆ ಹಚ್ಚಿ ಇಟ್ರೆ ನಮಗೆ ಆ ಒಂದು ಬೀಜಕ್ಕೆ ಈ ಕೀಟದ ಬಾಧೆ ಬರೋದಿಲ್ಲ. ಏನಾಗ್ತದೆ, ಈ ಉಣ್ಣೋ ಎಣ್ಣೆ ಆಗಿರ್ಬೋದು, ಬೇರೆ ಬೇರೆ ಡೊಲೊಮೈಟ್ ಅಥವಾ ನಿಮ್ ಪೌಡ್ರು ಅಥವಾ ಸ್ವೀಟ್ ಫ್ಲಾಗ್ ಮತ್ತು ಈ ಬೋರಿಕ್ ಪೌಡರ್ ಏನ್ ಮಾಡ್ತಾವ ಅಂದ್ರೆ ಈ ಬೀಜದ ಮೇಲೆ ಒಂದು ಕೋಟ್ ಆಗಿ ಫಾರ್ಮ್ ಆಗ್ಬಿಟ್ಟು ಆ ತತ್ತಿ ಇಡ್ಲಾರ್ದಂಗೆ ನೋಡ್ಕೋತದೆ, ಆ ಪ್ರೌಢ ಕೀಟ ಆ ತತ್ತಿ ಇಡ್ಲಿಕ್ಕೆ ಹೋಗ್ತದೆ, ತತ್ತಿ ಅಚ್ಚಲಿಕ್ಕೆ ಅಂಟಿಸ್ಲಿಕ್ಕೆ ಹೋಗ್ತದೆ, ತತ್ತಿ ಅಂಟುವುದಿಲ್ಲ, ಜಾರಿ ಬೀಳ್ತದೆ. ಜಾರಿ ಬಿತ್ತಂದ್ರೆ ಅವಾಗ ಪ್ರೌಢ ಕೀಟ ತತ್ತಿ ಇಡುವಂತ ಮನಸ್ಸು ಮಾಡೋದಿಲ್ಲ. ಸೊ ಅದೇ ಅಂತ ಒಂದು ತತ್ತಿಗಳಿಂದ ಮರಿಗಳು ಬರೋದಿಲ್ಲ, ಬಂದ್ರು ಕೂಡ ಅವು ಆ ಒಂದು ಇಮಿಡಿಯೇಟ್ಲಿ ಅವಕ್ಕೆ ಕಾಲುಗಳು ಇರೋದಿಲ್ಲ, ಅದು ಒಂದು ಬೀಜದಲ್ಲಿ ಸೇರುವಂತ ಒಂದು ಶಕ್ತಿ ಇರೋದಿಲ್ಲ. ಹಿಂಗಾಗಿ ಈ ಒಂದು ಬೀಜಗಳ ಸಂರಕ್ಷಣೆ ಮಾಡಬಹುದು. ಈಗ ಒಂದೇನಪ್ಪ ಅಂದ್ರೆ ಪ್ರಮುಖವಾಗಿ ರೈತರು ಈ ಒಂದು ಬೀಜ ಸಂರಕ್ಷಣೆ ಇದರಲ್ಲೂ ಕೂಡ ಈ ಒಂದು ಕಲಬುರಗಿಯಲ್ಲಿ ದೊಡ್ಡ ಪ್ರಮಾಣದ ಒಂದು ಏನು ಈ ನಮ್ಮ ಒಂದು APMC ಅಥವಾ ಏನು ಇದು ಅಂತೀವಿ, ಇಲ್ಲಿ ದೊಡ್ಡ ಪ್ರಮಾಣದ ಸಂಗ್ರಹಣಾದ ಒಂದು ಆಫರ್ಸ್ ಅಂತೀವಿ, ಅವುಗಳನ್ನ ಕೂಡ ಈ ವರ್ಷ ರೈತರಿಗೆ ಉಪಯೋಗಕ್ಕಾಗಿ ಲಭ್ಯ ಇದ್ದಾವೆ. ಅಲ್ಲಿ ಕೂಡ ತಾವು ರೈತರು ತಮ್ಮ ದ್ವಿದಳ ಧಾನ್ಯಗಳನ್ನು ಇಟ್ಟು ಬೀಜದ ಒಂದು ಅಥವಾ ಈ ಒಂದು ಮುಂದಿನ ಒಂದು ದಾಣೆ ಬಂದಾಗ ರೇಟ್ ಬಂದಾಗ ಕೂಡ ಮಾರ್ಕೊಳ್ಳುವಂತ ಅವಕಾಶ ರೈತರಿಗಿದೆ. ಇಷ್ಟು ಇದು ಒಂದು ದ್ವಿದಳ ಧಾನ್ಯದಲ್ಲಿ ಬರತಕ್ಕಂತ ಬುರುಬುರಿಯ ಒಂದು ನಿಯಂತ್ರಣದ ಮಾಹಿತಿಯಾಗಿದ್ರೆ, ಇನ್ನು ಇದಲ್ದೇನೆ ಬೇರೆ ಬೇರೆ ಈ ದ್ವಿದಳ ಧಾನ್ಯಗಳನ್ನ ಬೇರೆ ಬೇರೆ ಟ್ರಿಪಲ್ ಲೇಯರ್ ಬ್ಯಾಗ್ಸ್ ಅಂತ ಬಂದಿದ್ದಾವೆ. ಆ ನಂತರ ಬೇರೆ ಬೇರೆ ಒಂದು ಈ ಬ್ಯಾಗ್ ಗಳು ಇದಾವೆ, ಈ ಟ್ರಿಪಲ್ ಲೇಯರ್ ಬ್ಯಾಗ್ಸ್ ಆಗಿರ್ಬೋದು, ಪ್ರೋ ಗ್ರೇನ್ ಬ್ಯಾಗ್ಸ್ ಆಗಿರ್ಬೋದು, ಇವುಗಳಲ್ಲಿ ಕೂಡ ನಾವು ಸಂಗ್ರಹಣೆ ಮಾಡಿಡೋದ್ರಿಂದ ಇವುಗಳೇನಾಯ್ತು ಏರ್ ಟೈಟ್ ಬ್ಯಾಗ್ ಇರ್ತವೆ. ಒಳಗಡೆ ನಮ್ಗೆ ಆಕ್ಸಿಜನ್ ಮಾಯಿಶ್ಚರ್ ಹೋಗದೇ ಇದ್ರೆ ಕೀಟಗಳು ಸರಿಯಾಗಿ ಬೀಜಗಳನ್ನು ಒಣಗಿಸಿದಲ್ಲಿ ಇಟ್ಟರೆ ಇಂಥ ಒಂದು ಕೀಟದ ಹಾವಳಿಯಿಂದ ನಾವು ಬೀಜಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೋಬಹುದು. ಪ್ರೋಗ್ರೇನ್ ಬ್ಯಾಗ್ಸ್ ಅಥವಾ ಟ್ರಿಪಲ್ ಲೇಯರ್ ಬ್ಯಾಗ್ಸ್ ಅಂತೀವಿ. ಈ ಟ್ರಿಪಲ್ ಲೇಯರ್ ಬ್ಯಾಗ್ಸ್ ಪ್ರೋಗ್ರೇನ್ ಬ್ಯಾಗ್ಸ್ ಕೂಡ ಅನುಕೂಲ ಆಗ್ತದೆ ರೈತರಿಗೆ ಅಂತಕ್ಕಂಥದ್ದು ಇವತ್ತಿನ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ತಮಗೆ ಇಲ್ಲಿವರೆಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತೇನೆ. ಇದುವರೆಗೆ ತೊಗರಿ ತಿರುಗಾಟ, ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ ಕೇಳಿದರೆ. ಭಾಗವಹಿಸಿದವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ರಾಜಪ್ಪ ಹಾವೇರಿ, ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ತೊಗರಿ ತಿರುಗಾಟ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಶರಣಪ್ಪ ವಡಗೇರ್ ಅವರಿಂದ ಜನಪದ ಗೀತೆ ಕೇಳೋಣಂತ. ಬ್ರಹ್ಮಾಂಡ ತುಂಬಿ ತುಳುಕಿ ಕುಣಿಯುವುದಾಕೋ, ಇದು ಕುಣಿಯಾದಿದ್ದರ ಮುಳುಗುತ್ತಾವರಿ ಮೂರು ಲೋಕೋ, ಇದು ಕುಣಿಯಾದಿದ್ದರ ಮುಳುಗುತ್ತಾವರಿ ಮೂರು ಲೋಕೋ. ಬ್ರಹ್ಮಾಂಡ ತುಂಬಿ ತುಳುಕಿ ಕುಣಿಯುವುದಾಕೋ, ಇದು ಕುಣಿಯಾದಿದ್ದರ ಮುಳುಗುತ್ತಾವರಿ ಮೂರು ಲೋಕೋ, ಇದು ಕುಣಿಯಾದಿದ್ದರ ಮುಳುಗುತ್ತಾವರಿ ಮೂರು ಲೋಕೋ. ಬ್ರಹ್ಮಾಂಡ ತುಂಬಿ ತುಳುಕಿ ಕುಣಿಯುವುದಾಕೋ, ಇರಲು ಆಡು ತಾವರಿ ಮೂರು ಲೋಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಬ್ರಹ್ಮಾಂಡ ತುಂಬಿ ತುಳುಕಿ ಬ್ರಹ್ಮಾಂಡ ತುಂಬಿ ತುಳುಕಿ ಕುಣಿಯುವುದಾಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಮನುಜರು ನಿಂದೆ ನುಡಿದರ ಇದಕ್ಕಿಲ್ಲ ಕೋಪ ಮಂದ ಮನುಜರು ನಿಂದೆ ನುಡಿದರ ಇದಕ್ಕಿಲ್ಲ ಕೋಪ ಶರಣ ಜನರನ್ನು ವರ್ಣಿಸಿ ಕೇಳಲು ನಿಜ ಒಂದೇ ಸಾಕೋ ಶರಣ ಜನರನ್ನು ವರ್ಣಿಸಿ ಕೇಳಲು ನಿಜ ಒಂದೇ ಸಾಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಬ್ರಹ್ಮಾಂಡ ತುಂಬಿ ತುಳುಕಿ ಬ್ರಹ್ಮಾಂಡ ತುಂಬಿ ತುಳುಕಿ ಕುಣಿಯುವುದಾಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಭಾವಲಿಂಗವನ್ನು ಪೂಜಿಸಬೇಕು ಚಿತ್ತ ಪ್ರಾಣ ಭಾವ ಚಿತ್ತ ಪ್ರಾಣ ಭಾವಲಿಂಗವನ್ನು ಪೂಜಿಸಬೇಕು ಸಾಂಬನ ಪಾದವ ನಂಬಿದವರಿಗೆ ಗುರುವಿನ ಪಾದವ ನಂಬಿದವರಿಗೆ ಅಂಜಿಕೆಯಾಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಬ್ರಹ್ಮಾಂಡ ಬ್ರಹ್ಮಾಂಡ ತುಂಬಿ ತುಳುಕಿ ಕುಣಿಯುವುದ್ಯಾಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಇದು ಕುಣಿಯಾದಿದ್ದರ ಮುಳುಗು ತಾವರಿ ಮೂರು ಲೋಕೋ ಮುಳುಗು ತಾವರಿ ಮೂರು ಶರಣಪ್ಪ ವಡಗೇರ್ ಅವರಿಂದ ಜನಪದ ಗೀತೆ ಕೇಳಿದ್ರೆ ಇವರೇ ಹಾಡಿರುವ ಇನ್ನೊಂದು ಜನಪದ ಗೀತೆ ಈ ಕೇಳೋಣಂತ. ಮಾಲೆಯ ಪರಿಹರಿಸೋ ಈ ಭವ ಮಾಲೆಯ ಪರಿಹರಿಸೋ ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ ಮಾಲೆಯ ಪರಿಹರಿಸೋ ಈ ಭವ ಮಾಲೆಯ ಪರಿಹರಿಸೋ ಮಾಲೆಯ ಪರಿಹರಿಸೋ ಈ ಭವ ಮಾಲೆಯ ಪರಿಹರಿಸೋ ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ ಕಾಣದೆ ನೀ ಕುಂತಿ ಮೂರು ದಿನದ ಸಂತಿ ಆತ್ಮನ ಕಾಣದ ನೀ ಕುಂತಿ ಆತ್ಮನ ಕಾಣದೆ ನೀ ಕುಂತಿ ಬೇಡೋ ಪರರ ಚಿಂತಿ ಲಾಳೆ ಯಮ ಕೇಳಿದರೆ ನಂತಿ ಬೇಡೋ ಪರರ ಚಿಂತಿ ಯಮನು ಕೇಳಿದರೆ ನಂತಿ ಶಿವನಾಮವ ಸ್ಮರಿಸೋ ಈ ಭವ ಮಾಯೆಯ ಮಾಲೆಯ ಪರಿಹರಿಸೋ ಮಾಲೆಯ ಪರಿಹರಿಸೋ ಈ ಭವ ಮಾಲೆಯ ಪರಿಹರಿಸೋ ಶರಣಪ್ಪ ವಡಗೇರ್ ಅವರಿಂದ ಜನಪದ ಗೀತೆಗಳನ್ನು ಕೇಳಿದ್ರೆ ಈಗ ಒಂದು ಕೃಷಿ ಹಾಡನ್ನು ಕೇಳೋಣಂತ. ಕಾಳುಗಳು ಈ ಸಜ್ಜೆಯ ಕಾಳುಗಳು